ಆತ್ಮೀಯ ಕೇಳುಗರೆ, ಇಂದು ನಮ್ಮೊಂದಿಗೆ ಶರೀಫುದ್ದೀನ್ ಅವರು, ಭದ್ರತಾ ಸಿಬ್ಬಂದಿಯ ಸೂಪರ್ವೈಸರ್ ಆದಂತಹ ಶರೀಫುದ್ದೀನ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಶರೀಫುದ್ದೀನ್ ಅವರೇ. ನಮಸ್ತೆ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಭದ್ರತೆ ಅಂದ್ರೇನು, ಭದ್ರತೆಯ ನಿಯಮಗಳು ಅಂದ್ರೇನು, ಯಾವ ರೀತಿಯಾದ ಭದ್ರತೆಯನ್ನು ನಾವು ಒದಗಿಸ್ಕೋಬೇಕು ಮತ್ತು ಭದ್ರತೆಯ ನಿಯಮಗಳಲ್ಲಿ ಅವರು ನಮಗೆ ಯಾವ ರೀತಿಯಾದ ಭದ್ರತೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಶರೀಫುದ್ದೀನ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಶರೀಫ್ ಅವರೇ. ನಮಸ್ತೆ. ಪ್ರಾರಂಭದಲ್ಲಿ ತಮ್ಮ ಒಂದು ಚಿಕ್ಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನಾನು ಭದ್ರಾವತಿಯಲ್ಲಿ ಇರೋದು, ಪೇಪರ್ ಟೌನ್ ಅಲ್ಲಿ. ನನ್ನ ಹೆಸರು ಶರೀಫುದ್ದೀನ್ ಅಂತೇಳಿ. ಸೊ ನಾನು ಭದ್ರತೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾಹಿತಿ ಒಂದಷ್ಟು ತಿಳಿದಿದ್ದನ್ನ ಹೇಳ್ತೀನಿ. ಪ್ರಾರಂಭದಲ್ಲಿ ಶರೀಫ್ ಅವರೇ, ನೀವು ಯಾವಕ್ಕೋಸ್ಕರವಾಗಿ ಈ ಭದ್ರತೆ ಕೆಲಸಕ್ಕೆ ಪ್ರಾರಂಭದಲ್ಲಿ ಸೇರ್ಕೊಂಡ್ರಿ ಅಂತ? ಸೇರ್ಕೊಂಡ್ವಿ ಅಂದ್ರೆ, ಈ ಒಂದು ಭದ್ರತೆ ಇದ್ರಲ್ಲಿ ದೃಷ್ಟಿಲಿ ನಮಗೂ ಒಂದ್ ಸ್ವಲ್ಪ ಆಸಕ್ತಿ ಇತ್ತು. ಭದ್ರತೆ ಕೆಲಸ ಮಾಡಬೇಕು, ಒಂದಷ್ಟು ಜನಕ್ಕೆ ಭದ್ರತೆ ಅನ್ನೋದು ಕೊಡಬೇಕು ನಮ್ ಕಡೆಯಿಂದ. ಅದೊಂದು ಸೋಷಿಯಲ್ ಸರ್ವಿಸ್ ಕೂಡ ಅಲ್ವಾ. ಹಾಗಾಗಿ ಆ ಒಂದು ಇದನ್ನ ಆಯ್ಕೆ ಮಾಡಿಕೊಂಡ್ವಿ. ಸೊ ನಮಗೂ ಕೂಡ ಒಳ್ಳೆ ಕೆಲಸ ಸಿಕ್ತು, ಮಾಡ್ತಾ ಇದೀವಿ, ಕೆಲಸ ಮಾಡಿಕೊಂಡು ಹೋಗ್ತೀವಿ ಮುಂದಕ್ಕೂ ಕೂಡ. ಕೆಲವರು ಈ ಒಂದು ಕೆಲಸದಲ್ಲಿ ಸ್ವಲ್ಪ ಹೆದರುತ್ತಾರೆ, ಅಂದ್ರೆ ಭದ್ರತೆ ಎಲ್ರಿಗೂ ಕೊಡಕ್ಕಾಗಲ್ಲ, ಆ ನಿಟ್ಟಿನಲ್ಲಿ ಈ ಒಂದು ಜವಾಬ್ದಾರಿ ಕೆಲಸ ನಮಗೆ ಬೇಡ ಅಂತ ಕೆಲವರು ಅದರಿಂದ ದೂರ ಇರ್ತಾರೆ. ಅದರಲ್ಲಿ ತಾವು ಈ ಭದ್ರತೆಯನ್ನು ಒಂದು ವೃತ್ತಿನೇ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹೌದು, ಅದು ಒಂಥರ ರಿಸ್ಕ್ ಜಾವೆ, ಬಟ್ ಅದ್ರ ರಿಸ್ಕ್ ತಗೊಂಬೇಕಾಗುತ್ತೆ. ರಿಸ್ಕ್ ತಗೊಂಡ್ರೆ ನಾವು ಭದ್ರತೆ ಕೊಡ್ಲಿಕ್ಕಾಗದು. ಫಸ್ಟ್ ಆಫ್ ಆಲ್, ಭದ್ರತೆ ಅಂದ್ರೆ ನಮಗೆ ನಾವು ಭದ್ರತೆ ತಗೊಂಡು ನಾವು ಕೂಡ ಸಮಾಜಕ್ಕೆ ಭದ್ರತೆ ಕೊಡಬೇಕಾಗುತ್ತೆ. ಸೊ ಅದು ಭದ್ರತೆ ಆಗುತ್ತೆ. ತಾವು ಹೇಳಿದ್ರಿ ರಿಸ್ಕ್ ಅಂತ, ಯಾವ ರೀತಿಯಾದ ಒಂದು ರಿಸ್ಕ್ ಅನ್ನ ತಾವು ತಗೋತೀರಾ? ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಈ ಯಾವ್ದೇ ಒಬ್ಬ ಅಪರಿಚಿತ ವ್ಯಕ್ತಿಯೊಬ್ಬ ಬಂದ್ರು ಕೂಡ, ಸೊ ಸಡನ್ ನಾವು ಅವನನ್ನ ಅವನು ಯಾರು ಅಂತೇಳಿ ನಾವು ಇದನ್ ಮಾಡ್ಲಿಕ್ಕಾಗಲ್ಲ. ಫಸ್ಟ್ ಅವನನ್ನು ವಿಚಾರಣೆ ಮಾಡ್ತೀವಿ, ನೀನ್ ಯಾರಪ್ಪ, ಯಾಕೆ ಬಂದಿದ್ಯಾ, ಏನು ಅವ್ರ ವೇಷಭೂಷಣ ಹೇಗಿದೆ, ಅವ್ರ ಮಾತು ಹೇಗಿದೆ, ಇದನ್ನೆಲ್ಲಾನು ನೋಡ್ಕೊಂಡು ಅನಂತರ ನಾವು ಅದನ್ನ ರಿಸ್ಕ್ ತಗೊಂಡು ಅವ್ರಿಗೆ ಒಳ್ಳೆ ರೀತಿಲಿ ಹೇಳೋದಾದ್ರೆ ಹೇಳ್ತೀವಿ, ಇಲ್ಲ ಅವ್ರು ಕೇಳಿಲ್ಲ ಅಂದ್ರೆ ನಮ್ದೇ ಆದ ರೀತಿಲಿ ಶೈಲಿಲಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಸೊ ಇದು ರಿಸ್ಕ್ ಅಂತ ತಗೊಳ್ಳೇಬೇಕಾಗುತ್ತೆ. ರಿಸ್ಕ್ ಬಂದಾಗ ನಾವು ಅದನ್ನ ಅಟೆಂಡ್ ಮಾಡ್ಲೇಬೇಕಾಗುತ್ತೆ. ಅನಂತರವಾಗಿ ರಿಸ್ಕ್ ಬಂದಾಗ ಅದನ್ನ ಮಾಡ್ತೀರಾ, ಅದ್ರ ಜೊತೆಗೆ ತಮಗೆ ಆದಂತಹ ಸ್ವಂತವಾದ ರಿಸ್ಕ್ ಕೆಲವಿದ್ದೇ ಇರುತ್ತೆ. ಸ್ವಂತವಾಗಿ ತಾವ್ ಯಾವ ರೀತಿಯಾದ ರಿಸ್ಕ್ ನ ತಾವು ತಗೋತೀರಾ, ಅಂತವ್ರು ಬಂದಾಗ ಅದಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಪ್ರಿಕಾಷನ್ಸ್ ಗಳನ್ನ ತಾವೇನ್ ತಗೋತೀರಾ? ನಮ್ಮ ಹತ್ರನು ಕೂಡ ಕೆಲವು ಕೋಲು ಈ ತರ ಗನ್ನು ಈ ತರ ಇದನ್ನು ಕೂಡ ಇರುತ್ತೆ. ಸೊ ನಮ್ಮನ್ನ ನಾವು ತೊಡಗಿಸ್ಕೊಂಡಿರ್ತೀವಿ. ಸೊ ನಮ್ಮನ್ನ ಅವ್ರಿಗೆ ನೋಡಿದಾಗ ಗೊತ್ತು ಕೂಡ ಆಗುತ್ತೆ ಅವ್ರಿಗೊಂದು, ಓ ಇವರು ಸ್ವಲ್ಪ ಅಲರ್ಟ್ ಆಗಿದಾರೆ, ನಾನು ಹೇಗೆ ಹೋಗ್ಬೇಕು ಏನು ಅಂತ ಅವನು ಕೂಡ ನಾನು ಪ್ಲಾನ್ ಮಾಡ್ಕೊಂಡೆ ಬರ್ತಾನೆ. ಸೊ ನಮ್ಮ ವೇಷಭೂಷಣಗಳು, ನಮ್ಮ ಒಂದು ಶಿಸ್ತಿನ ನಡಿಗೆ, ಅದರಲ್ಲೆಲ್ಲ ಅವ್ರಿಗೂ ಕೂಡ ಒಂದು ಭಯ ಇರುತ್ತೆ. ಓ ಇವ್ರು ಯಾರಪ್ಪ, ಅವರು ಬಹಳ ಅಲರ್ಟ್ ಆಗಿದ್ದಾರೆ, ಹೇಗೆ ಹೋಗ್ಬೇಕು, ಇವ್ರ ಮಧ್ಯೆ ಹೇಗೆ ಮಾತಾಡ್ಬೇಕು ಅನ್ನೋದು ಕೂಡ ಇರುತ್ತೆ. ಸೊ ನಮ್ಮ ಒಂದು ಬಟ್ಟೆ ಆಗ್ಲಿ, ನಮ್ಮ ಮಾತಿನ ಮೇಲೂ ಕೂಡ ನಾವು ಒಂದ್ ಸ್ವಲ್ಪ ಗತ್ತಾಗಿ ಅಲ್ಲಿ ಇರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಾವು ಭದ್ರತೆ ಕೊಡ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್, ಭದ್ರತೆ ಅಂದ್ರೆ ನಮ್ಮನ್ನ ನೋಡಿದ್ರೇನೆ ಅವರು ಸಮಾಜ ಅಥವಾ ಜನ ಭಯ ಬರಬೇಕು, ಅದೇ ನಮಗೆ ಭದ್ರತೆ. ನಮ್ಮನ್ನ ನಾವು ಹೇಗಿರ್ತೀವಿ ಅನ್ನೋದೇ ನಮಗ್ ನಾವು ಭದ್ರತೆ ಮಾಡ್ಕೊಂತೀವಿ ಫಸ್ಟ್ ಆಫ್ ಆಲ್. ನಿಮ್ಮನ್ನ ನೋಡಿದ್ರೆ ಅವರಿಗೆ ಗೊತ್ತಾಗ್ಬೇಕು ಇವರು ಸ್ವಲ್ಪ ಇದರಲ್ಲಿದ್ದಾರೆ, ನಾವು ಯಾವ ರೀತಿ ಅವರನ್ನ ಅಪ್ರೋಚ್ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡಕ್ ಬರ್ಬೇಕು ಅನ್ನತರ ಹೇಳಿ. ಖಂಡಿತವಾಗಿ. ಅಂದ್ರೆ ನಿಮ್ ಪ್ರಕಾರವಾಗಿ ಭದ್ರತೆ ಅಂದ್ರೆ ಯಾರ್ಯಾರಿಗೆ ಕೊಡ್ಬೇಕು, ಯಾವ ಸಂದರ್ಭದಲ್ಲಿ ಕೊಡ್ಬೇಕು, ಇದಕ್ಕೆ ಒಳಪಡ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳ್ತೀರಾ? ಸರ್, ಭದ್ರತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಸಂಸ್ಥೆಗೆ ಕೊಡ್ಬೇಕು. ನಮ್ಮ ಸಂಸ್ಥೆಯಲ್ಲಿ ಏನು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ವರ್ಕರ್ಸ್ ಗಳೇನು ಕೆಲಸ ಮಾಡ್ತಾರೆ, ಅವ್ರ ಮೇಲೆ ಯಾವುದೇ ರೀತಿ ಯಾರೇ ಕೂಡ ಯಾವುದೇ ರೀತಿ ಹಲ್ಲೆ ಮಾಡಬಾರದು. ಮೊದಲು ಭದ್ರತೆ ನಾವು ನಮ್ಮ ಸಂಸ್ಥೆಗೆ, ಜೊತೆಗೆ ನಮ್ಮ ಬರುವಂತ ನಮ್ಮ ಜೊತೆ ಏನು ನಮ್ಮ ಗ್ರಾಹಕರಾಗಿರ್ಬೋದು, ನಮ್ಮ ಕಂಪ್ನಿಗಾಗಿರ್ಬೋದು, ಅವ್ರಿಗೂ ಕೂಡ ನಾವು ಭದ್ರತೆ ಕೊಡಬೇಕಾಗತ್ತೆ. ಯಾಕೆಂದ್ರೆ ಯಾರೊಬ್ಬ ಬಂದಿರ್ತಾನೆ, ಅವನ ಮೇಲೆ ಇನ್ನೊಬ್ಬ ಅಟ್ಯಾಕ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ, ಇದೇ ಒಂದು ಒಳ್ಳೆ ಜಾಗ ಮಾಡೋಣ ಅಂತೇಳಿ. ಹಾಗಾಗಿ ಫಸ್ಟ್ ನಮ್ಮ ಸಂಸ್ಥೆ, ಆಮೇಲೆ ಅಲ್ಲಿ ಬಂದಿರ ನಾಗರಿಕರಿಗೆ ಎಲ್ರಿಗೂ ಕೂಡ ನಾವು ಒಂದೇ ರೀತಿಲಿ ಭದ್ರತೆ ಕೊಡಬೇಕಾಗತ್ತೆ. ಈ ಭದ್ರತೆ ಅಂತ ಬಂದಾಗ ಯಾವ್ಯಾವ ರೀತಿಯಾದ ಭದ್ರತೆಯನ್ನು ತಾವು ಮಾಡ್ತೀರಿ, ಏನೇನಾದ್ರೂ ಒಂದು ಕ್ರಮಗಳ ಬಗ್ಗೆ ಹೇಳಿ, ರೀತಿಯಾದ ಭದ್ರತೆಯನ್ನು ಒದಗಿಸ್ತೀರಾ ಜನರಿಗೆ ಅಂತ? ಫಸ್ಟ್ ಆಫ್ ಆಲ್ ನಾವು ಅವ್ರ ಹತ್ರ ಮಾತಾಡ್ತೀವಿ, ಅವ್ರ ಹತ್ರ ಮಾತಾಡಿ ಕುಲಂಕುಷವಾಗಿ ವಿಚಾರ ಮಾಡ್ತೀವಿ ನಾವು, ನೀವು ಬಂದಿರೋ ಉದ್ದೇಶ ಏನು, ಹೇಗೆ ಏನು ಅಂತೇಳಿ. ಸೊ ನಮಗೆ ಅವ್ರ ಮಾತಿನಲ್ಲೇ ನಮಗೆ ಗೊತ್ತಾಗುತ್ತೆ ಒಳ್ಳೆ ರೀತಿಲಿ ಬಂದಿರೋ ಇವ್ರಿಗೆ ಭದ್ರತೆ ನಮಗೆ ಅವಶ್ಯಕತೆ ಇವ್ರಿಗಿದೆ ಇಲ್ಲ ಅನ್ನೋದು. ಮತ್ತೆ ಕೆಲವರು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ. ಸೊ ಅವ್ರು ಬಂದಾಗ, ಸೊ ಅವರು ಯಾಕೆಂದ್ರೆ ಅವ್ರ ವೇಷಭೂಷಣಗಳು ಅವರು ಸ್ವಲ್ಪ ಇದಾಗಿದ್ದಾಗ ಅವ್ರಿಗೆ ಇನ್ನೂ ಕೂಡ ಭದ್ರತೆ ಬೇಕಾಗುತ್ತೆ. ಸೊ ನಾವು ಅವಾಗ ಅಲರ್ಟ್ ಇರ್ಬೇಕಾಗತ್ತೆ ಅವ್ರಿಗೂ ಕೂಡ, ಅವ್ರ ಜೊತೆಲೆ ಅವ್ರ ಮೇನ್ ಒಳಗಡೆ ಹೋಗೋವರೆಗೂ ಕೂಡ ಅವ್ರನ್ನ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಂತೇಳಿ ನಾವು ಸಾಮಾನ್ಯ ಜನರನ್ನು ಏನೋ ಇದು ಮಾಡಲ್ಲ, ಅವರನ್ನು ಅದೇ ರೀತಿ ನೋಡ್ತೀವಿ. ಬಟ್ ಒಬ್ಬೊಬ್ರು ವ್ಯಕ್ತಿಗಳ ಮೇಲೆ ಕೆಲವೊಂದೊಂದು ಸರಿ ಭದ್ರತೆಯನ್ನು ಕೊಡಬೇಕಾಗತ್ತೆ. ಯಾಕೆಂದ್ರೆ ಕೆಲವರು ಅವರು ಬರ್ತಲೇ ಒಡವೆ ಹಾಗೆ ಅದೆಲ್ಲ ವೇಷಭೂಷಣವಾಗಿ ಜೋರಾಗಿದ್ದಾಗ ಅವ್ರಿಗೆ ಅದೇ ಅಂತ ಹೆಚ್ಚಿನ ಭದ್ರತೆ ಕೊಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಬಂದವರಿಗೆ ಅವರಿಗೆ ಭದ್ರತೆ ಅಂತೂ ಇದ್ದೇ ಇರುತ್ತೆ. ಅವರನ್ನ ನೋಡ್ಕೊಂಡು ನಾವು ಅವರ ಹೆಜ್ಜೆಗಳನ್ನು ನೋಡ್ಕೊಂಡು ಅದನ್ನ ಭದ್ರತೆ ಅಂತೇಳಿ ನಾವು ಕೊಡ್ತೀವಿ ಸರ್. ಈ ಭದ್ರತೆ ವಿಚಾರದಲ್ಲಿ ಕೇವಲ ಹೊರಗಡೆ ಮಾತ್ರ ಭದ್ರತೆ ಅಲ್ಲ, ಈಗ ಒಳಗಡೆನೂ ಕೆಲವು ಜನ ಇರ್ತಾರೆ. ಅವ್ರಿಗೆ ಅಲ್ಲಿ ಸಡಲ ಏನೋ ಆಯ್ತು, ಗೊತ್ತ ಅಪರಿಚಿತರಿಂದ ಆಯ್ತು, ಒಳಗಡೆ ಇರತಕ್ಕಂಥ ಸಂದರ್ಭ ಆ ರೀತಿ ಮಾಡಿಸ್ತು, ಅಂತ ಸಂದರ್ಭದಲ್ಲಿ ತಾವೇನೇನು ವಿಚಾರಗಳನ್ನು ತಾವಲ್ಲಿ ಮಾಡ್ತೀರಿ ಅಂತ? ಒಳಗಡೆ ಆದ ತಕ್ಷಣನೇ ಕೂಡ ಅದು ಏನು ನಮ್ಮ ಅಧಿಕಾರಿಗಳಿರ್ತಾರೆ ಅವರಿಗೆ ನಾವು ತಕ್ಷಣ ತಿಳಿಸ್ತೀವಿ. ಯಾಕೆಂದ್ರೆ ಒಳಗಡೆ ನಡೆದಾಗ ಅಧಿಕಾರಿಗಳು ಕೂಡ ಅಲ್ಲಿ ಮುಖ್ಯವಾಗಿರ್ತಾರೆ. ಸೊ ಅಧಿಕಾರಿಗಳ ಜೊತೆ ಮುಖ್ಯವಾಗಿ ಮಾತಾಡಿ ಒಳಗಡೆ ಇರೋ ಸ್ಟಾಫಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಒಳಗಡೆ ಹೊರಗಡೆಯಿಂದ ಬಂದವರು ಒಳಗಡೆ ಆಗ್ತಿದೆಯಾ ಅನ್ನೋದನ್ನ ಕುಲಂಕುಷ ಅವ್ರಿಗೆ ವಿಚಾರ ಮಾಡಿ ಅದನ್ನ ನಾವು ಭದ್ರತೆಯನ್ನ ಒದಗಿಸ್ತೀವಿ. ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಫಸ್ಟ್ ಇಲ್ಲಿ ಏನಾಗಿದೆ, ಯಾಕಾಗ್ತಾ ಇದೆ ಅನ್ನೋದನ್ನ ವಿಚಾರಣೆ ಮಾಡಿ ಯಾರಿಂದ ತಪ್ಪಾಗಿದೆ ಅನ್ನೋದನ್ನ ಫಸ್ಟ್ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಸರ್. ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಭದ್ರತೆ ಅವ್ರನ್ನ ಕರೆಸ್ರಿ ಅಂತ, ಒಳಗಡೆ ಏನೇ ಸಂದರ್ಭ ಬಂದ್ರು ಭದ್ರತೆ ಅವ್ರು ಇಲ್ಲಿ ಏನು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಉತ್ತರ ಏನಿರುತ್ತೆ ಅಂತ ಹೇಳ್ತೀರಾ? ನೀವು ನೋಡೇ ಬಿಟ್ಟಿರ್ತೀರಿ, ಆದ್ರೂ ಅಲ್ಲಿ ಒಳಗಡೆ ಆತರ ಒಂದು ಸಂದರ್ಭ ಬಂದಾಗ ತಮ್ಮ ಒಂದು ಅಭಿಪ್ರಾಯ ಮತ್ತೆ ಉತ್ತರ ಯಾವ ರೀತಿ ಇರುತ್ತೆ ಅಂದ್ರೆ, ಅದು ನಾವು ನೋಡೇ ಬಿಟ್ಟಿರ್ತೀವಿ, ನೋಡೇ ಬಿಡ್ಲೇಬೇಕು ಫಸ್ಟ್ ಆಫ್ ಆಲ್, ನಮ್ದು ಡ್ಯೂಟಿ ಅದು ಕೂಡ. ಸೊ ಅಲ್ಲಿ ಒಳಗಡೆ ಅವ್ರು ಹೋದಾಗ ಸಾಂದರ್ಭಿಕವಾಗಿ ಯಾವ ರೀತಿ ಅವರು ಇವ್ರ ಮೇಲೆ ಅವ್ರು ಮಾತಾಡಿರ್ತಾರೆ, ಅವ್ರ ಮೇಲೆ ಇವ್ರು ಮಾತಾಡಿರ್ತಾರೆ ಅನ್ನೋದು ನಮಗೆ ಫಸ್ಟ್ ಅರ್ಥ ಆಗ್ಬೇಕು. ಸೊ ಅರ್ಥ ಆದ ತಕ್ಷಣನೇ ನಾವು ಅವ್ರದ್ದೇನಾದ್ರು ತಪ್ಪಿದ್ರೆ, ಬಂದಿರೋ ಗ್ರಾಹಕರದ್ದು ಅವ್ರದ್ದೇನಾದ್ರು ತಪ್ಪಿದ್ರೆ ಅವ್ರನ್ನ ನಾವು ಸರಿಪಡಿಸ್ಲಿಕ್ಕೆ ನೋಡ್ತೀವಿ. ನಮ್ಮವ್ರ ಕಡೆಯಿಂದನೇ ತಪ್ಪಿದ್ರೆ ಸಂಧಾನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಇಬ್ರದ್ದು ನಾವು ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂದ್ರೆ ಅಲ್ಲಿ ಗಲಾಟೆಗೆ ಉದ್ರೇಕ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಿಚುವೇಶನ್ ನೋಡಿ ಫಸ್ಟ್ ಆಫ್ ಆಲ್ ನಾವು ಸಂಧಾನ ಆದಷ್ಟು ಸಂಧಾನನೇ ಮಾಡೋದು, ಇಲ್ಲ ಬಿಡಿ ಆಯ್ತು ಬಿಡ್ರಿ ನನ್ ಸರಿ ನೀವು ಅವ್ರದ್ದು ತಪ್ಪಿದೆ ಅವ್ರು ಆತರ ಹೇಳಬಾರ್ದಿತ್ತು ಅಂತೇಳಿ ಅವ್ರನ್ನ ಒಂದು ಸ್ವಲ್ಪ ಮನ ಒಲಿಸುವಂತ ಇದನ್ನ ಮಾಡ್ಬೇಕಾಗತ್ತೆ. ಅವಾಗಲೇ ಇದನ್ನ ಮುಗಿಸ್ಲಿಕ್ಕೆ ಆಗೋದು, ಇಲ್ಲ ಅಂದ್ರೆ ಅದು ಬೇರೆ ತರ ಮಾತಿಗೆ ಮಾತು ಬೆಳೆದು ಚರ್ಚೆ ಆಗಿ ಮತ್ತೊಂದು ಮಗದೊಂದು ಈ ತರ ಎಲ್ಲ ಆಗಂತ ಸಾಧ್ಯತೆಗಳಿರ್ತವೆ. ಈ ಭದ್ರತೆ ವಿಚಾರದಲ್ಲಿ ಕಾನೂನು ಕ್ರಮಗಳನ್ನು ಯಾವ ರೀತಿ ತಗೋತಿರುತ್ತಾವು ಈ ಮಾತಾಡಬೇಕು ಅಂತ ಅಂದ್ರೆ? ಕಾನೂನು ಕ್ರಮಗಳು ಅಂತ ಹೇಳಿದ್ರೆ ಕಾನೂನು ಕ್ರಮಗಳಲ್ಲಿ ನಮ್ಗೇನಿದೆ, ಈಗ ಒಬ್ಬ ಕಳ್ಳ ಬಂದಿದ್ದಾನೆ ಅಂದ್ರೆ ಅವನನ್ನ ಹಿಡ್ಕೊಂಡು ನಾವು ಕಾನೂನಿಗೆ ವಹಿಸೋದಷ್ಟೇ ನಮ್ಮ ಇದು. ಅದ್ರ ಬಿಟ್ಟು ಅದ್ರ ಮೇಲೆ ಬೇರೆ ಏನು ನಾವಂತ ಮಾಡಂತ ಅಧಿಕಾರ ನಮ್ಗಿರಲ್ಲ. ಸೊ ಕಾನೂನು, ಈಗ ಒಬ್ಬ ಕಳ್ಳ ಕದೀಲಿಕ್ಕೆ ಬಂದಿದ್ದಾನೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಅವನನ್ನ ಲಾಕ್ ಮಾಡ್ಬೇಕು, ಅವನನ್ನ ಹಿಡಿಬೇಕು. ಹಿಡಿತಿದ್ದಂಗೆ ಇನ್ಫಾರ್ಮೇಶನ್ ಮಾಡ್ಬೇಕು ಪೊಲೀಸ್ ಇಲಾಖೆಗೆ. ಪೊಲೀಸ್ ಇಲಾಖೆಯವ್ರು ಬರ್ತಾರೆ, ಈ ತರ ಬಂದಿದ್ದ ಇಂಥ ವಸ್ತುನ ಕದೀಲಿಕ್ಕೆ ಬಂದಿದ್ದ, ಕದೀತಾ ಇದ್ದಾನೆ, ಹಾಗಾಗಿ ನಾವಿನ್ನ ಅನುಮಾನಸ್ಥವಾಗಿ ಒಂದು ಕಳ್ಳ ಅಂತೇಳಿ ಹಿಡಿದಿದ್ದೀವಿ, ತಗೊಳ್ಳಿ ನಿಮ್ಮ ಸರೆಂಡ್ರು ಅಂತೇಳಿ ಅಷ್ಟಕ್ಕೆ ನಮ್ಗೆ ಅದೇ ಇದಿರುತ್ತೆ ಹೊರತು, ಬಟ್ ಬೇರೆ ರೀತಿ ನಾವೇನು ಅವ್ರ ಮೇಲೆ ಇದನ್ನ ಆಕ್ಷನ್ ತಗೊಳ್ಳಂತದ ಇದು ನಮ್ಗಿರಲ್ಲ. ಅದು ಭದ್ರತೆ ಅಂತ ಬಂದಾಗ ಕೆಲವರಲ್ಲಿ ಗನ್ ಬಳಕೆ ಹೆಚ್ಚಿರುತ್ತೆ, ಇನ್ನು ಕೆಲವರಿಗೆ ಗನ್ ಕೊಟ್ಟಿರಲ್ಲ. ಈ ಗನ್ ಅನ್ನೋ ಒಂದು ವಿಚಾರ ಬಂದಾಗ ಅದ್ರ ಮುಖಾಂತರವಾಗಿ ಯಾವ ರೀತಿ ಭದ್ರತೆ, ಅದನ್ನ ಯಾವುದಕ್ಕೋಸ್ಕರ ಕೊಟ್ಟಿರ್ತಾರೆ, ಅದೊಂದು ಸ್ವಲ್ಪ ನೀವು ಹೇಳಿ. ಗನ್ ಅಂತ ವಿಚಾರಕ್ಕೆ ಬಂದ್ರೆ ಭದ್ರತೆಯಲ್ಲಿ ಗನ್ ಮ್ಯಾನ್ ಅಂತ ಇರ್ತಾರೆ, ಒಂದು ಇಲಾಖೆ ಭದ್ರತೆ ಸಿಬ್ಬಂದಿ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲಿ ಗನ್ ಮ್ಯಾನ್ ಪೋಸ್ಟೇ ಬೇರೆ ಇರುತ್ತೆ, ಸೆಕ್ಯೂರಿಟಿ ಅಂದ್ರೆ ಅವ್ನ ಭದ್ರತೆನೇ ಬೇರೆ ಇರುತ್ತೆ. ಸೊ ಗನ್ ಮ್ಯಾನ್ ಅಂದ್ರೆ ಅದು ಅವರಿಗೆ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಗನ್ ಮ್ಯಾನ್ ಅಂತೇಳಿ ಅವರು ಲೈಸೆನ್ಸ್ ಸರ್ಕಾರದಿಂದ ಅನುಮೋದಿತ ಪಡ್ಕೊಂಡು ಲೈಸೆನ್ಸ್ ತಗೊಂಡ್ಬೇಕಾಗಿರುತ್ತೆ. ಸೊ ಲೈಸೆನ್ಸ್ ತಗೊಂಡ ಮೇಲೆ ಅವರು ಗನ್ ಮ್ಯಾನ್ ಭದ್ರತಾ ಸಿಬ್ಬಂದಿಗೆ ನಾವು ಇಟ್ಕೊಳ್ತೀವಿ. ಸೊ ಲೈಸೆನ್ಸ್ ಇದ್ರೆ ಮಾತ್ರ ಅವರಿಗೆ ನಾವು ಫಸ್ಟ್ ಜಾಬ್ ಕೊಡ್ತೀವಿ, ಲೈಸೆನ್ಸ್ ಇಲ್ಲ ಅಂದ್ರೆ ಅವರಿಗೆ ಜಾಬ್ ಕೊಡ್ಲಿಕ್ಕಾಗಲ್ಲ. ಅದನ್ನ ಪರಿಶೀಲನೆ ಮಾಡಿ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಅಂತ ಇರುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಏನಾದ್ರು ಕಳ್ಳತನ ಹಾಗೆ ಹೀಗೆ ಆಯ್ತು, ಅವರು ಫೈರ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಬಂದ್ರು ಕೂಡ ಅವ್ರಿಗೆ ಮೇಲಧಿಕಾರಿಗಳು ಸಿಕ್ಕಾಕಿನೂ ಮಾಡೋಗಿಲ್ಲ, ಸಿಚುವೇಶನ್ ನೋಡಿ ಅವರ ಅಧಿಕಾರಿಗಳ ಅನುಮತಿ ತಗೊಂಡು ಮಾಡಬೇಕಾಗುತ್ತೆ. ಆಮೇಲೆ ಫೈರ್ ಮಾಡೋದಾದ್ರೆ ಅವರು ಮಂಡಿಯಿಂದ ಕೆಳಗೆ ಮಾಡಲಿಕ್ಕೆ ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ದೇಹದ ಬೇರೆ ಯಾವುದೇ ಭಾಗಗಳು ಅವ್ರಿಗೆ ಫೈರ್ ಮಾಡಂತ ಒಂದು ಅವಕಾಶ ಇರೋದಿಲ್ಲ. ಅವ್ರಿಗೆ ಮಂಡಿಯಿಂದ ಕೆಳಗೆ ಮಾತ್ರ ಅವರಿಗೆ ಫೈರ್ ಮಾಡಂತ ಅವಕಾಶ ಇರುತ್ತೆ. ಇಷ್ಟೇ ಬುಲೆಟ್ ಅಂತ ಇರುತ್ತೆ ಅವ್ರ ಹತ್ರ, ಕೆಲವರಿಗೆ ಎರಡು ಬುಲೆಟಿಗೆ ಪರ್ಮಿಷನ್ ಇರುತ್ತೆ, ಕೆಲವರಿಗೆ ಆರು ಇರುತ್ತೆ ಅವ್ರ ಹತ್ರ, ಅದ್ರ ಮೇಲೆ ಅವರು ತಗೊಳ್ಳೋಗಿಲ್ಲ. ಸೊ ಫೈರ್ ಮಾಡಿದ್ರು ಕೂಡ ಅವರು ಎಲ್ಲಿ ಫೈರ್ ಆಯ್ತು ಯಾವ ಫೈರ್ ಆಯ್ತು ಅನ್ನೋದು ಕೂಡ ಅವರು ಲೆಕ್ಕ ಕೊಡ್ಬೇಕು. ಸೊ ಅದು ಬಹಳ ಮುಖ್ಯವಾದಂತ ವಿಚಾರ, ಲೆಕ್ಕ ಕೊಡ್ಬೇಕು. ಲೆಕ್ಕ ಕೊಟ್ಟು ಆಮೇಲೆ ಅದನ್ನ ಖಾತರಿ ಮಾಡಿ ನೆಕ್ಸ್ಟ್ ಅವ್ರಿಗೆ ಬುಲೆಟ್ ಬೇಕು ಅಂದ್ರು ಕೂಡ ನನಗೆ ಈ ತರ ಫೈರ್ ಆಗಿದೆ ಅಂತ ಇದ್ರೆ ರೆಕಾರ್ಡ್ ಇದೆ ನೋಡಿ ಅಂತೇಳಿ ಅದು ಫೈರ್ ಆಗಿದೆ ಅಂತಾನೆ ಹೇಳಿ ಮತ್ತೊಂದು ತಗೊಂಬೇಕು, ಇಟ್ಕೊಬೇಕಾಗುತ್ತೆ. ಇದನ್ನು ಯಾರಿಗತ್ರ ಹೇಳಬೇಕು ಇಷ್ಟೆಲ್ಲ ಈ ಒಂದು ವಿಚಾರ? ಇದನ್ನ ಬಂದು ಫಸ್ಟ್ ಆಫ್ ಆಲ್ ನಾವೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೇ ಅಧಿಕಾರಿಗಳ ಹತ್ರ ನಾವು ಇದಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗುತ್ತೆ. ಸೊ ಆ ಮಾಹಿತಿ ಮೇರೆಗೆ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಈಗ ಹೇಳಿದ್ರೆ ನೀವು ಕೆಲವರಿಗೆ ಎರಡು ಬುಲೆಟ್ ಕೊಟ್ಟಿರ್ತಾರೆ, ಕೆಲವರಿಗೆ ಆರು ಬುಲೆಟ್ ಕೊಟ್ಟಿರ್ತಾರೆ ಅಂತ, ಯಾರಿಗೆ ಅದು ಎರಡು, ಯಾರಿಗೆ ಆರು ಅಂತ? ಅಂದ್ರೆ ಎರಡು ಆರು ಅಂತ ಹೇಳಿದ್ರು ಸಿಂಗಲ್ ಲೇಯರ್ ಬುಲೆಟ್ ಡಬಲ್ ಅಂತ ಇರುತ್ತೆ. ಸೊ ಸಿಂಗಲ್ ಲೇಯರ್ ಬುಲೆಟ್ ಇರೋರಿಗೆ ಆಕ್ಚುಲಿ ಎರಡು ಇಟ್ಕೊಂಡಿರ್ತಾರೆ ಕೆಲವರು, ಸಾಕು ಸಿಂಗಲ್ ಇರುತ್ತಲ್ಲ. ಡಬಲ್ ಲೇಯರ್ ಬುಲೆಟ್ ಅವ್ರಿಗೆ ಒಂದೇ ಸರಿ ಅವರು ಎರಡನ್ನ ಹಾರಿಸ್ಬೋದಲ್ಲ, ಸೊ ಅವರು ಆರು ಬುಲೆಟ್ ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಎರಡು ಮತ್ತೆ ಆರು ಬುಲೆಟ್ ನ ಅವಶ್ಯಕತೆ ಅದು ಸಿಂಗಲ್ ಲೇಯರ್ ಡಬಲ್ ಲೇಯರ್ ಅದ್ರ ಮೇಲೆ ಹೋಗುತ್ತೆ. ಅವಾಗಲೂ ವ್ಯತ್ಯಾಸ ಹೇಳಿದ್ರಿ, ಮಾಮೂಲಿ ಸಾಮಾನ್ಯ ಭದ್ರತಾ ಸಿಬ್ಬಂದಿನೇ ಬೇರೆ, ಗನ್ ಮ್ಯಾನ್ ಸಿಬ್ಬಂದಿನೇ ಬೇರೆ ಅಂತ, ಅದು ಏನು ಅವ್ರ ವ್ಯತ್ಯಾಸಗಳೇನು, ಅವ್ರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಏನ್ ಹೇಳ್ರಿ? ಸಾಮಾನ್ಯ ಸೆಕ್ಯೂರಿಟಿ ಅಂದ್ರೆ ಅವನು ಕೂಡ ಅವ್ರ ಜೊತೆಲೇ ಇರ್ತಾನೆ. ಸೊ ಗನ್ ಮ್ಯಾನ್ ಅಂದ್ರೆ ಅವನು ಕೂಡ ಅವ್ರ ಜೊತೆಲೇ ಇರ್ತಾನೆ. ಸೊ ಸಾಮಾನ್ಯ ಸಿಬ್ಬಂದಿ ಅಂದ್ರೆ ಅವನನ್ನೇನು ಹೊಡಿಬಹುದು ಅಥವಾ ಒಂದು ಕೋಲಲ್ಲಿ ಹೊಡಿಬಹುದು ಅಥವಾ ಇಟ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಸೊ ಗನ್ ಮ್ಯಾನ್ ಅಂದ್ರೆ ಅವನ ಹತ್ರ ರಕ್ಷಣೆಗೆ ಗನ್ ಬಂದೂಕ್ ಇರುತ್ತೆ. ಸೊ ಅವನಿಗೆ ಫೈರ್ ಮಾಡಂತ ಒಂದು ಅಧಿಕಾರ ಅವನು ಬಂದೂಕು ಲೈಸೆನ್ಸ್ ನಲ್ಲಿ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅವನು ವ್ಯತ್ಯಾಸನೇ, ಇವನು ವ್ಯತ್ಯಾಸನೇ ಬೇರೆ. ಸೊ ಅವನದೇ ಆದಂತ ಒಂದು ಜಾಸ್ತಿ ಪವರ್ ಇರುತ್ತೆ ಗನ್ ಮ್ಯಾನ್ ಅಂದಾಗ. ಒಬ್ಬ ಮನುಷ್ಯ ಒಬ್ಬ ಆತ್ಮರಕ್ಷಣೆಗೆ ಒಬ್ಬ ಗನ್ ಇಟ್ಕೊಂಡಿದ್ದಾನೆ ಅಂದಾಗ ನಾವು ಅವನ ಸಮಾಜದಲ್ಲಿ ಬೇರೆ ತರನೇ ನೋಡ್ತೀವಿ ಫಸ್ಟ್ ಆಫ್ ಆಲ್. ಹಾಗಾಗಿ ಅವನನ್ನ ಗನ್ ಮ್ಯಾನು ಸಾಮಾನ್ಯ ಸೆಕ್ಯೂರಿಟಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಮತ್ತೆ ಎಲ್ಲದರಲ್ಲೂ ಕೂಡ ಸಂಬಳದಲ್ಲೂ ಕೂಡ ಅಷ್ಟೇ. ಅವನು ಗನ್ ಮ್ಯಾನು ಅಂತ ಬಂದ್ರೆ ಕೂಡ ಅವನಿಗೆ ಮಿನಿಮಮ್ 18,000-25,000 ಸಂಬಳ ಕೊಡ್ತಾರೆ ಅವರಿಗೆ. ಯಾಕೆಂದ್ರೆ ಅವನಿಗಿಂತ ಅವನ ಗನ್ನಿಗೆ ಸಂಬಳ ಜಾಸ್ತಿ ಇರುತ್ತೆ. ಮೇಂಟೈನ್ ಮಾಡತಕ್ಕದ್ದು ಅವರು ವರ್ಷಕ್ಕೊಂದ್ಸರಿ ಅದನ್ನ ರಿನ್ಯೂ ಮಾಡಿಸ್ಬೇಕಾಗತ್ತೆ. ನನ್ನ ಹತ್ರ ಗನ್ ಇದೆ ಅಂತ ಇಟ್ಕೊಂಡು ಹಾಗೆ ಏನು ಯೂಸ್ ಮಾಡೋಗಿಲ್ಲ. ವರ್ಷಕ್ಕೊಂದ್ಸರಿ DC ಆಫೀಸ್ ಅಲ್ಲಿ ಹೋಗಿ ಅವರು ರಿನ್ಯೂ ಮಾಡಿ ಅವ್ರ ಅಧಿಕಾರಿಗಳನ್ನ ಸೈನ್ ತಗೊಂಡು ಅದು ಒಂದಷ್ಟು ಪ್ರೊಸೆಸಿಂಗ್ ಫೀಸ್ ಗಳಿರ್ತವೆ ಅದನ್ನೆಲ್ಲ ಕಟ್ಟಿ ಅದನ್ನ ತಗೊಂಡು ಬಂದ್ರೆ ಮಾತ್ರ ಅವನಿಗೆ ಕೆಲಸಕ್ಕೆ ಅರ್ಹ ಅವನು. ಇಲ್ಲಾಂದ್ರೆ ಸುಮ್ಸುಮ್ನೆ ಗನ್ ಇಟ್ಕೊಂಡು ಗನ್ ಬಳಕೆ ಮಾಡೋದಿಲ್ಲ, ಕಾನೂನು ರೀತಿಯಲ್ಲಿ ತಪ್ಪಿದೆ ಅದು. ಈ ಗನ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಏನೇನು ಕ್ರಮಗಳನ್ನ ನಾವು ಯಾವ್ಯಾವ್ದು ರೀತಿಯಲ್ಲಿ ನಾವು ತಗೋಬೇಕು ಅಂತ ಅದ್ರ ಬಗ್ಗೆ? ಗನ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಅದನ್ನ ಬಂದೂಕು ತರಬೇತಿ ಅಂತೇಳಿ ಕೊಡ್ತಾರೆ ಪ್ರತಿ ಜಿಲ್ಲೆಗಳಲ್ಲೂ. ಆ ಬಂದೂಕು ತರಬೇತಿಯಲ್ಲಿ ಅವರು ಫಸ್ಟ್ ತರಬೇತಿ ತಗೋಬೇಕು. ತರಬೇತಿನ ತಗೊಂಡು ಒಂದು 15-20 ದಿವಸ ತರಬೇತಿ ಕೊಡ್ತಾರೆ. ಆ ತರಬೇತಿಯಲ್ಲಿ ತರಬೇತಿ ತಗೊಂಡು ಅದನ್ನ ಅವ್ನು ಬಂದೂಕು ಕಲ್ತಿದೀನಿ ಅಂತೇಳಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನ ತಗೊಂಡು ಅನಂತರ ಅವರು ಬಂದೂಕು ನನಗೆ ಬೇಕು ಪರ್ಪಸ್, ಎರಡು ಮೂರು ಪರ್ಪಸ್ ಇರ್ತವೆ. ಒಂದು ನಿಮ್ದು ಪ್ರಾಪರ್ಟಿ ಇರುತ್ತೆ ಅಥವಾ ನೀವೇ ಏನಾದ್ರೂ ಸಮಾಜಕ್ಕೆ ದೊಡ್ಡ ವ್ಯಕ್ತಿ ಆಗಿರ್ತೀರಾ, ನನ್ನ ಆತ್ಮರಕ್ಷಣೆಗೋಸ್ಕರ ಕೂಡ ಬಂದೂಕು ಬೇಕಾಗುತ್ತೆ, ಇಲ್ಲ ಜಾಬ್ ನನಗೆ ಕೆಲಸ ಬೇಕು ನಾನೊಂದು ಉದ್ಯೋಗನ ಮಾಡ್ತೀನಿ ಅನ್ನೋದಕ್ಕೋಸ್ಕರ ತಗೋಬೇಕು. ಇದು ಮೂರು ತರ ಉದ್ದೇಶಗಳು ಕೂಡ ಇರ್ತವೆ, ಅದು ಅವರ ಆಯ್ಕೆ. ಯಾವ್ಯಾವ ಉದ್ದೇಶಕ್ಕೆ ಯಾವ್ಯಾವ ಬಂದೂಕುಗಳನ್ನ ಕೊಡ್ತಾರೆ ಅಂತ ನೀವು ಹೇಳೋದು? ಬಂದೂಕು ಬಂದು ಸಿಂಗಲ್ ಬ್ಯಾರಲ್ ಡಬಲ್ ಬ್ಯಾರಲ್ ಅದು ಜಾಬ್ಗೂ ಆಗುತ್ತೆ. ಪ್ಲಸ್ ಅವರ ಮನೆ ಏನಾದ್ರು ಆಸ್ತಿ ಇದ್ರೆ ತೋಟ ಕಾಡೆಲ್ಲ ಇರುತ್ತಲ್ಲ ಆ ತರ ಜಾಗದಲ್ಲಿ ಇದ್ರೆ ಅಲ್ಲೂ ಕೂಡ ಆಗುತ್ತೆ. ಸೊ ಪಿಸ್ತೂಲ್ ಅಂತ ಹೇಳಿ ಬರುತ್ತೆ. ಪಿಸ್ತೂಲ್ ಅಂತ ಬಂದ್ರೆ ಅದು ಆದಷ್ಟು ಈ ಏನು ನೋಡಿದಿರ್ತಾರೆ ಈ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಹೆಚ್ಚಿಗೆ ಪಿಸ್ತೂಲ್ ನ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ನಟರ ಜೊತೆಲಿ ಇರ್ತಾರಲ್ಲ ಅವ್ರಿಗೆಲ್ಲ ಪಿಸ್ತೂಲ್ ಯೂಸ್ ಮಾಡ್ತಾರೆ. ಪಿಸ್ತೂಲ್ ಯೂಸ್ ಮಾಡೋ ಉದ್ದೇಶ ಏನು ಅಂದ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಬುಲೆಟ್ ನ ಇರುತ್ತೆ ಮತ್ತೆ ಕಾಣಿಸಲ್ಲ ಅವ್ರ ಹತ್ರ ಪಿಸ್ತೂಲ್ ಇದೆ ಅಂತೇಳಿ. ಕೈಕಿ ಅವ್ರ ಮೇಲೆ ಆಕ್ರಮಣ ಮಾಡಿದಾಗ ಸಡನ್ ಅವ್ರ ತೆಗೆದು ಫೈರ್ ಮಾಡಂತ ಇದಕ್ಕೆ ಪಿಸ್ತೂಲ್ಗೆ ಜಾಸ್ತಿ ಇರುತ್ತೆ. ಬಂದೂಕಲ್ಲಿ ಸಿಂಗಲ್ ಬ್ಲೇಯರ್ ಡಬಲ್ ಲೇಯರ್ ಅಂತ ಇರುತ್ತೆ. ಡಬಲ್ ಲೇಯರ್ ಅಂದ್ರೆ ಒಂದೇ ಸರಿ ಎರಡು ಗುಂಡು ಹಾರಿಸ್ಬೋದು, ಸಿಂಗಲ್ ಅಂದ್ರೆ ಒಂದು. ಇದರಲ್ಲಿ ಅಟ್ ಅ ಟೈಮ್ ಆರು ಗುಂಡು ಇರುತ್ತೆ ಪಿಸ್ತೂಲ್ ಅಲ್ಲಿ, ಅದು 1x1 ಒಂದೇ ಸರಿ ಹಾರಿಸ್ಬೋದು. ಸೊ ಹಾಗಾಗಿ ಈ ರೀತಿ ಮುಂಜಾಗ್ರತಾ ಕ್ರಮಗಳೇನೇನು ತಗೋತೀರಾ ತಮ್ಮ ಒಂದು ಭದ್ರತಾ ವಿಚಾರದಲ್ಲಿ? ಆದ್ಮೇಲೆ ಒಂದು ಅದಕ್ಕಿಂತ ಮುಂಚಿತವಾಗಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತಗೋತೀರಾ ನೀವು? ಆಗೋಕ್ಕಿಂತ ಮುಂಚೆ ನಮ್ಮ ಮುಂಜಾಗ್ರತಾ ಕ್ರಮಗಳನ್ನ ಫಸ್ಟ್ ಅವರನ್ನ ಮಾತಾಡಿಸೋದು, ಅವ್ರ ಉದ್ದೇಶ ಏನ್ ಬಂದಿದಾರೆ ಇಲ್ಲಿ, ಅವ್ರದ್ದು ನಿಜವಾಗ್ಲೂ ಕೆಲಸ ಏನಾರು ಇದೆಯಾ ಅಥವಾ ಇಲ್ವಾ ಅಥವಾ ಯಾರನ್ನಾರು ಭೇಟಿ ಮಾಡ್ಲಿಕ್ಕೆ ಬಂದಿದಾರಾ ಅನ್ನೋದು ಫಸ್ಟ್ ವಿಚಾರ ಮಾಡ್ತೀವಿ. ಸೊ ಆ ವಿಚಾರದಲ್ಲಿ ನಮಗೆ ಗೊತ್ತಾಗುತ್ತೆ ಅವನ ವ್ಯಕ್ತಿಯ ಉದ್ದೇಶ ಏನು ಬಂದಿರೋದು ಏನು ಅನ್ನೋದು ಗೊತ್ತಾದ ತಕ್ಷಣನೇ ಅದು ಸರಿ ಅನ್ಸಿದ್ರೆ ಓಕೆ ಅವರನ್ನ ಒಳಗಡೆ ಬಿಡೋಂತ ಅವಕಾಶ ಇದ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ಅಲ್ಲೇ ಅವರನ್ನ ನಿಲ್ಲಿಸಿ ತಡೆ ಮಾಡಿ ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೀವಿ. ಸರಿ ಈ ತರ ಬಂದಿದ್ರೆ ಗೊತ್ತಿಲ್ದಿರೋ ವ್ಯಕ್ತಿ ಈ ತರ ಏನೇನೋ ಕಾರಣಗಳು ಹೇಳ್ತಾ ಇದ್ರೆ ಅಂತ ಅವ್ರಿಗೆ ತಿಳಿಸ್ತೀವಿ. ಅವರು ಇಲ್ಲ ನಮ್ಗೆ ಯಾವ್ದು ಸಂಬಂಧಪಟ್ಟಿಲ್ಲ ಈ ತರ ವ್ಯಕ್ತಿ ನಮ್ಮ ಏನಿಲ್ಲ ನೀವು ಅಲ್ಲಿಂದಾನೆ ಕಳಿಸಿ ಅಂದ್ರೆ ಅವ್ರು ಹೇಳಿದ ತಕ್ಷಣನೇ ನಾವು ಅಲ್ಲಿಂದ ಅವರನ್ನ ಕಳಿಸುವಂತ ಕೆಲಸನ ಮಾಡ್ತೀವಿ. ತಾವು ಎಲ್ಲಿ ತನಕ ಓದ್ಕೊಂಡಿದ್ದೀರಿ? SLC ಪಾಸ್ ಆಗಿದೆ. SLC ಮುಗಿದ ನಂತರ PUC ಮಾಡಿದ್ವಿ. ಸೊ ಅಷ್ಟಲ್ಲಿ ಕೆಲಸಕ್ಕೆ ಅವಕಾಶಗಳು ಬಂತು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ? ನಾನು ಬಂದು ಸಾಧಾರಣ ಈಗ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀನಿ. ಈಗ ಅನ್ಸುತ್ತೆ ಮಾಮೂಲಿ ಜನಕ್ಕೂ ತಮಗೂ ಈಗ ಒಂದು ಭದ್ರತೆ ಒದಗಿಸ್ತಿದ್ದೀರಲ್ಲ, ಆ ಕೆಲಸದಲ್ಲಿ ತಮಗೆ ಏನು ಯಾವ ರೀತಿಯ ತೃಪ್ತಿ ಎಷ್ಟು ಇದೆ ಅಂತ ಹೇಳ್ತೀರಿ? ಇರುತ್ತೆ, ಒಂದು ಖುಷಿ ಕೂಡ ಇರುತ್ತೆ. ಯಾಕೆಂದ್ರೆ ಭದ್ರತೆ ಅಂದ್ರೆ ನಾವು ನಮ್ಮ ಮನೆಯಲ್ಲೂ ಇಂದಾನು ಹಿಡಿದು ಹೊರಗಡೆ ಕೆಲಸದವರೆಗೂ ಕೂಡ ಮನುಷ್ಯನಿಗೆ ಭದ್ರತೆ ಇರಬೇಕು. ಸೊ ಹಾಗಾಗಿ ಒಂದೊಂದ್ಸರಿ ಖುಷಿ ಅನ್ಸುತ್ತೆ, ಕೆಲವರು ಗೊತ್ತಿಲ್ಲದಿದ್ದವ್ರಿಗೂ ಕೂಡ ನಾವು ಇಲ್ಲ ಹೀಗಲ್ಲ ಹೀಗೆ ಹೋಗಿ ಅಂತ ಹೇಳಿದ್ರೆ ಅವರು ಖುಷಿ ಪಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಏನಲ್ಲಿ ಒಂದು ಭದ್ರತೆ ಅಂದ್ರೆ ನಾವ್ ಯಾಕೆ ಇವ್ರ ಹತ್ರ ಈ ಮಾತು ಹೇಳಿದ್ರು ಅನ್ನೋದು ಗೊತ್ತಿರಲ್ಲ. ಗೊತ್ತಾಗ ಕೆಲವರು ಖುಷಿ ಪಡ್ತಾರೆ, ನೀವ್ ಹೇಳಿದ್ದು ತುಂಬಾ ಒಳ್ಳೇದಾಯ್ತು ಅಂತಾರೆ. ಇದೆಲ್ಲ ಈ ತರ ಒಂದು ಸಮಾಜದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದ್ ರೀತಿ ಸಂತೋಷನೂ ಆಗುತ್ತೆ ನೋಡಿ. ಈ ಒಂದು ಕೆಲಸದಲ್ಲಿ ಇರೋದಕ್ಕೆ ತಾನೇ ಇವದೆಲ್ಲ ನಮ್ಗೆ ಹೇಳಲಿಕ್ಕೆ ಆಗಿರೋದು. ಈಗ ನಾವು ಬಟ್ಟೆ ಹಾಕೊಂಡು ಒಂದು ಭದ್ರತೆ ಬಟ್ಟೆ ಹಾಕೊಂಡು ಸಮಾಜಕ್ಕೆ ಹೇಳೋದೇ ಬೇರೆ, ಸುಮ್ನೆ ನಿಂತ್ಕೊಂಡು ನಾವು ಹೇಳೋದೇ ಬೇರೆ. ಆ ಒಂದು ಖುಷಿ ಕೂಡ ಇರುತ್ತೆ, ಮತ್ತೆ ಒಂದು ಗೌರವನ ಕೂಡ ಕೊಡ್ತಾರೆ ಕೆಲವರೆಲ್ಲ. ಮತ್ತಿನ್ನೊಂದು, ಸಾರ್ವಜನಿಕರು ಯಾವ ರೀತಿ ಭದ್ರತೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ತಮ್ಮಂತ ಅವ್ರ ರಕ್ಷಣೆ ಮಾಡ್ಕೋಬೇಕು ಬೇರೆಯವರಿಂದ ಅನ್ನೋದ್ರ ಬಗ್ಗೆ. ಇವತ್ತಿನ ಇದರಲ್ಲಿ ತಮ್ಮಂತ ಅವ್ರ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದಂತದ್ದು. ಈಗ ನೋಡಿದ್ರ ಎಲ್ಲೇ ಹೋದ್ರು ಈ ಕಳತನ, ಮೋಸ, ದರೋಡೆ ಆದಷ್ಟು ಜನರನ್ನ ದಿಕ್ತಪ್ಸುವಂತ ಕೆಲಸನೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಮನೆಯಿಂದ ಆಚೆ ಓಡಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲಾನು ಕೂಡ ಒಂದು ಎಚ್ಚರವಾಗಿಂದ ಹೋಗ್ಬೇಕು. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಮನೆಯಿಂದ ಕಾಲ್ ಹೊರಗಡೆ ಇಡ್ತಾ ಇದ್ದೀನಿ ಅಂತ ಒಂದು ಜ್ಞಾನದಿಂದ ಅವನು ಸಮಾಜದಲ್ಲಿ ಇರಬೇಕಾಗತ್ತೆ. ಸೊ ಅವಾಗ ಅವನ ಸಮಾಜದಲ್ಲಿ ಎಲ್ಲೇ ಹೋದ್ರೂ ಸೇಫ್ ಆಗಿ ಆರಾಮಾಗಿ ಮತ್ತೆ ಮನೆಗೆ ಹಿಂದಿರುಗಿ ಬರ್ತಾನೆ ಅಂತ ಈ ಸಂದರ್ಭದಲ್ಲಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಅವರೇ ಸ್ವಲ್ಪ ಜಾಗೃತಿಯಲ್ಲಿದ್ರೆ ಇದಾಗೋದು ತಪ್ಪುತ್ತೆ. ಹೌದು, ನಾವೇ ನಮ್ಮನ್ನ ನಾವೇ ಫಸ್ಟ್ ತೊಡಗಿಸ್ಕೊಬೇಕು. ನಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ, ನಾನು ಹೇಗಿರ್ಬೇಕು, ನಾನೊಂದು ಸಿಟಿಗೆ ಹೋಗ್ತಾ ಇದ್ದೀನಿ, ನಾನು ಹೇಗೆ ಹೋಗ್ಬೇಕು, ಒಂದು ಹೆಲ್ಮೆಟ್ ಹಾಕೊಬೇಕು, ಕಾಲಲ್ಲಿ ಚಪ್ಪಲಿಗಿಂತ ಶೂಸ್ ಹಾಕೊಂಡ್ರೆ ಒಳ್ಳೇದು, ಸೇಫ್ಟಿ ಇರುತ್ತೆ. ಏನಾರ ಆಕಸ್ಮಿಕವಾಗಿ ಅವ್ನು ಬಿದ್ದ ಅಂದ್ರೆ ಕೂಡ ನಿಮಗೆ ಕಾಲಲ್ಲಿ ಚಪ್ಪಲಿ ಇದ್ರೆ ತುಂಬಾ ಗಾಯ ಆಗಂತ ಸಾಧ್ಯತೆ ಇರುತ್ತೆ. ಅದೇ ಒಂದು ಶೂ ಇದ್ರೆ ಎಷ್ಟು ಕಾಲು ಸೇಫ್ ಆಗುತ್ತೆ ನೋಡಿ, ತಲೆಗೆ ಹೆಲ್ಮೆಟ್ ಇದ್ರೆ ಎಷ್ಟು ಸೇಫ್ ಆಗುತ್ತೆ ನೋಡಿ. ಈ ತರ ಎಲ್ಲ ಒಂದು ಮುಂಜಾಗ್ರತೆ ಹೋದ್ರೆ ಅವನು ಅವನಿಗೆ ಅವನೇ ಪ್ರೊಟೆಕ್ಟ್ ತಗೊಂತಾನೆ, ಬೇರೆ ಯಾರಿಂದನು ವಹಿಸೋದೇನು ಬೇಕಾಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು ಶರೀಫುದ್ದೀನ್ ಅವರೇ, ತಾವು ಇದುವರೆಗೆ ಬಂದು ಭದ್ರತೆ ವಿಚಾರದಲ್ಲಿ ನಮ್ಮ ಕೆಳಗರಿಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭದ್ರತಾ ಸಿಬ್ಬಂದಿ ಈ ಕುರಿತು ಭದ್ರಾವತಿ ತಾಲೂಕು ಪೇಪರ್ ಟೌನ್ನ ಶರೀಫ್ ಉದ್ದೀನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಹೇಶ್ ಹೆಚ್ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಪರಿಸರ ಗೀತೆ. ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳುಗುಡ್ಡದಲ್ಲಿ ಕಾವೆ ಒಂದು ಇದನಲುಬಿದೆಯಲ್ಲ. ಬೇಸಿಗೆ ಬೇಗೆ ಬಂದಿಲ್ಲ, ಕಾಗಿಚ್ಚಲು ಕಾಡು ಸುಡಲಿಲ್ಲ. ಕೂಸಿಗೆ ಬೇಗೆ ಬಂದಿಲ್ಲ. ಕಾಗಿಚ್ಚಲು ಕಾಡು ಸುಡಲಿಲ್ಲ. ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ. ಮರಗಳಿಲ್ಲದ ಕಾನನವು ಮಕ್ಕಳೇ ಇಲ್ಲದ ಮನೆಯಂತೆ. ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ. ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ. ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ. ಬಟ್ಟ ಬಯಲಿನ ಸುತ್ತ ಸುಡುಗಾಡಲೇನಿದೆ ಸೊಗಸಣ್ಣ, ಏನಿದೆ ಸೊಗಸಣ್ಣ. ಬೇಸಿಗೆ ಬೇಗೆ ಬಂದಿಲ್ಲ. ಕಾಗಿಚ್ಚಲು ಕಾಡು ಸುಡಲಿಲ್ಲ. ಬೇಸಿಗೆ ಬೇಗೆ ಬಂದಿಲ್ಲ. ಕಾಗಿಚ್ಚಲು ಕಾಡು ಸುಡಲಿಲ್ಲ. ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ. ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ. ಬೋಳು ಗುಡ್ಡದಲ್ಲಿ ಕಾಗೆ ಒಂದು ಇದ ನಲುಬಿದೆಯಲ್ಲ, ಇದ ನಲುಬಿದೆಯಲ್ಲ. ಬೇಸಿಗೆ ಬೇಗೆ ಬಂದಿಲ್ಲ. ಕಾಗಿಚ್ಚಲು ಕಾಡು ಸುಡಲಿಲ್ಲ. ಕಾಗಿಚ್ಚಲು ಕಾಡು ಸುಡಲಿಲ್ಲ. ಈ ಮನುಜನಿಂದ ಬರಿದಾಯ್ತಲ್ಲ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಬೀಳುವ ಮಳೆಯನ್ನು ಅಲ್ಲೇ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಪರಿಸರ ಗೀತೆಗಳನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.